ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಬೇಕೆಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರದ ಗಮನ ಸೆಳೆದ ಪ್ರತಿಪಕ್ಷ ನಾಯಕರು. ಸದನದ ಗೌರವವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ನಿಯಂತ್ರಣಕ್ಕೆ ಬದ್ಧ, ಸದನದಲ್ಲಿ ಉಪಮುಖ್ಯಮಂತ್ರಿ ಭರವಸೆ. ರಾಜ್ಯದ ಚಂದ್ರಶೇಖರ ವೈಶಿಲ್ಪಿ ಆನಂದ್ ಬಾಬು ಮನೋಹರ್ಗೆ ರಾಷ್ಟೀಯ ಕರಕುಶಲ ಪ್ರಶಸ್ತಿ. ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕೆ ಕೊರಟಗೆರೆಯಲ್ಲಿ 151 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಶೀಘ್ರಗೊಳಿಸಲು ಜಿಲ್ಲಾಡಳಿತ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮ್ಮೆಲ್ಲ ರೈತ ಬಾಂಧವರಿಗೆ. ರೈತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ತಾಂಡದ ಕೃಷ್ಣ ನಾಯ್ಕ ಅವರು ನಮ್ಮೊಟ್ಟಿಗಿದ್ದಾರೆ. ಮೂಲತಃ ಕೂಡ್ಲಿಗಿ ತಾಲೂಕಿನವರಾದರೂ ಸಹಿತ ಹೊಸಪೇಟೆಯಲ್ಲಿ ಒಂದು ತೋಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಯುವಕರು ಸಾವಯವ ಕೃಷಿಯಲ್ಲಿನೇ ಸುಮಾರು 4 ವರ್ಷಗಳಿಂದ ಕೆಲಸ ಮಾಡ್ಕೊಳ್ತಾ ಅದರಲ್ಲಿ ಸಾಕಷ್ಟು ಅನುಭವಗಳನ್ನು ಹೊಂದಿ ಸಾವಯವವನ್ನೇ ಪ್ರಯೋಗ ಮಾಡ್ತಾ ಬರ್ತಾ ಇದ್ದಾರೆ. ಈ ಸಾವಯವ ಕೃಷಿಯ ಅವರ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕೃಷ್ಣ ನಾಯ್ಕ. ನಮಸ್ತೆ ಸರ್, ನನ್ನ ಹೆಸರು ಕೃಷ್ಣ ನಾಯ್ಕ್ ಅಂತೇಳಿ. ಕೃಷ್ಣ ನಾಯ್ಕ್, ಈಗ ನಿಮ್ಮದು ಮೂಲ ಊರು ಯಾವುದು? ಸರ್, ನಮ್ಮದು ಕೂಡ್ಲಿ ತಾಲೂಕು, ಚಿಕ್ಕಜೋಗಿಹಳ್ಳಿ ತಾಂಡ ಸರ್. ಹಾಂ, ಅಂದರೆ ನೀವು ಬಂಜಾರರು. ಬಂಜಾರರು ಹೆಚ್ಚಾಗಿ ವಲಸೆ ಹೋಗೋದು ಈ ಥರದ್ದೆಲ್ಲ ಇದೆಯಲ್ವಾ ನಿಮ್ಮ ಸಮುದಾಯದಲ್ಲಿ? ಕೃಷಿನೂ ಮೂಲ ವೃತ್ತಿಯಾಗಿದೆಯಾ ನಿಮಗೆ? ಹಾಂ ಸರ್, ಕೃಷಿನೂ ಮೂಲ ವೃತ್ತಿ ಸರ್ ನಮ್ಮದು. ನಾವು ಮುತ್ತಾತರ ಕಾಲದಿಂದನೂ ಕೃಷಿ ಮಾಡಿಕೊಂಡೇ ಬಂದಿದ್ದೇವೆ ಸರ್, ನಮ್ಮ ಅಪ್ಪ ಅಮ್ಮ ತಾತ ಅವರೆಲ್ಲ. ನಿಮ್ಮ ಹೊಲದಲ್ಲಿ ಏನೆಲ್ಲ ಬೆಳಿತಿದ್ರಿ? ನಮ್ಮ ಹೊಲದಲ್ಲಿ ಶೇಂಗಾ, ರಾಗಿ, ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿನಕಾಯಿ ಈ ಥರ ಹಾಕ್ಕೊಂಡು ಬೆಳೆಸ್ತಾ ಇದ್ದೀವಿ ಸರ್. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಾನು ಬಿ ಎ ಮಾಡಿದ್ದೀನಿ, ಡಿಪ್ಲೊಮಾ ಇನ್ ಡ್ರಾಮಾ ಮಾಡಿದ್ದೀನಿ ಸರ್. ನಾಟಕ ಕಲೆಯಲ್ಲೂ ಸಹಿತ ಡಿಪ್ಲೊಮಾ ಪದವಿ ಪಡ್ಕೊಂಡಿದ್ರಿ? ಹೌದು. ಈ ಕೃಷಿಯ ನಂಟು ನಿಮಗೆ ಮೊದಲಿತ್ತ ಅಥವಾ ಈಗ ಬೆಳೆಸ್ಕೊಂಡಿದ್ದೀರಾ, ಹೇಗೆ? ನಮ್ಮ ಕೃಷಿ ಕುಟುಂಬ ಇರೋದ್ರಿಂದ ನಾನು 3ನೇ ಕ್ಲಾಸ್ ಓದ್ತಿದ್ದಾಗ ನಮ್ಮ ಅಪ್ಪಾಜಿ ಬೇರೆ ಬೇರೆ ಕೆಲಸ ಮಾಡುವಾಗ ನೀರು ಬಿಡೋದು ಅದು ಇದು ಕೆಲಸ ಮಾಡ್ತಾ ಇದ್ವಿ ಸರ್. ಶೇಂಗಾ ಕೀಳೋದು, ರಾಗಿ ಕೊಯ್ಯೋದು ಇವಾಗಿನೇ ರೂಢಿ ಇದೆ ಸರ್ ನಮಗೆ. ನೀವು ಆಸಕ್ತಿ ವಹಿಸಿಕೊಂಡು ನಾನು ಕೃಷಿಯನ್ನೇ ಮಾಡಲೇಬೇಕು ಅಂತ ಕೃಷಿಯಲ್ಲಿ ತೊಡಗಿಕೊಂಡಂತಹ ವಯಸ್ಸು ಯಾವಾಗಿನಿಂದ ನಿಮಗೆ? ನನಗೆ 22-23 ವರ್ಷದಿಂದ ಸರ್. ಯಾಕಂದರೆ ನಾನು ಬಿ ಎ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡು, ಚಿತ್ರದುರ್ಗದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಂಥ ವಾತಾವರಣಕ್ಕಿಂತ ಸುಮ್ಮನೆ ಯಾವುದೋ ಕೃಷಿಯಲ್ಲಿ ಮಾಡ್ಕೊಂಡಿರೋದು ಬೆಟ್ರು. ಅಂತ ಅನಿಸಿದ್ದು. ಅಲ್ಲಿಂದ ವಾಪಸ್ ಏನ್ ಕೆಲಸ ಮಾಡ್ತಿದ್ರೆ ಬೆಂಗಳೂರಲ್ಲಿ ಅಥವಾ ದುರ್ಗ ಇತ್ತಲ್ಲಿ ಏನೇನು ಕೆಲಸ ಮಾಡ್ತಿದ್ರೆ? ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಸ್ವಲ್ಪ ದಿನ ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ದೆ, ಬೇರೆ ಬೇರೆ ಕೆಲಸ ಮಾಡಿ ನಾನು ಕೊನೆಗೆ ಕೃಷಿಯಲ್ಲಿ ಬಂದಿದ್ದೇನೆ. ಆಯ್ಕೆ ಇದೆ, ಯಾಕೆ ಆಯ್ತು? ಇದರಲ್ಲಿ ತೃಪ್ತಿಯಾಗಿ ಯಾವುದೇ ಇನ್ನೊಬ್ರು ತೊಂದರೆ ಇಲ್ಲದೆ ನಮ್ಮ ಕೆಲಸ ಸ್ವಂತ ತೃಪ್ತಿಯಾಗಿ ನಾವು ಮಾಡ್ಬೋದು ಸರ್. ಯಾರು ನಮಗೆ ಹೇಳೋರಿಲ್ಲ ಈ ನಮಗೆ ಈ ತರ ಮಾಡು ಅನ್ನೋರು ಇರಲ್ಲ. ಇದು ಸ್ವಂತ ನಮ್ಮ ಮನಸ್ಸಿಗೆ ಬರುತ್ತೆ ಸರ್ ಇದನ್ನ, ಹಾಗಾಗಿ ಇದು ಇಷ್ಟ ಸರ್. ಮತ್ತೆ ಮೊದ್ಲಿಂದ ಮಾಡ್ಕೊಂಡ್ ಬಂದಿರೋ ಇದೀವಲ್ಲ ಸರ್, ಹಂಗಾಗಿ ಇದರ ಅನುಭವ ತುಂಬಾನೇ ಇರುತ್ತಲ್ಲ. ಯಾಕೆ ಸಾಮಾನ್ಯವಾಗಿ ಆ ಥರ ನಿಮ್ಮ ಗ್ರಾಮ ನಿಮ್ಮದೇ ಕೃಷಿ ಇರ್ತದೆ ಎಲ್ಲ ಬಿಟ್ಟು ನಗರಗಳಿಗೆ ಹೋಗ್ತಾರೆ ಯುವಕರು? ಈಗ ನೀವು ಹೋಗಿರೋದು ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಅಂತ ಇಟ್ಕೊಳ್ಳಿ, ಹಾಗೆ ಸುಮಾರು ಯುವಕರು ಈ ಥರ ಹೋಗ್ತಾರೆ ಮತ್ತೆ ಅಲ್ಲೇನೋ ಸಮಸ್ಯೆಗಳಾಗಿ ಮತ್ತೆ ಹಿಂಗೆ ವಾಪಸ್ ಬರ್ತಾರೆ. ಆ ಏಜಲ್ಲಿ ಆ ಥರ ಅನಿಸುತ್ತೆ ಅಥವಾ ಹೇಗೆ ಅದು, ಅಥವಾ ಹಿಂಗೆ ದುಡ್ಡು ಮಾಡ್ಬೇಕನ್ನುವಂಥ ಅಭೀಪ್ಸೆ ಜಾಸ್ತಿ ಆಗ್ತದೆ ಹೇಗೆ? ಆ ಯೋಜನೆ ಸಾಮಾನ್ಯವಾಗಿ ಅನಿಸುತ್ತೆ ಸರ್, ಯಾಕಂದರೆ ನನಗೂ ಅನಿಸಿದ್ದು ನನ್ನ ಡಿಗ್ರಿ ಮುಗಿತಿದ್ದಂಗೆ ದುಡ್ಡು ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇರುತ್ತೆ. ಮತ್ತು ಮನೆಯಲ್ಲಿ ಒತ್ತಡ ಇರುತ್ತೆ, ನೀವು ಇಷ್ಟೆಲ್ಲ ಓದಿದ್ದೀರಿ, ನೀವು ಏನು ಮಾಡಲಿಲ್ಲ, ಏನು ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲಿ ಇದ್ದೀರಿ ಅನ್ನೋ ಒತ್ತಡನೂ ಇರುತ್ತೆ ಸರ್. ಹಂಗಾಗಿ ನಾವು ಹೊರಗಡೆ ಹೋಗ್ತಾರೆ ಸರ್ ಯುವಕರು, ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲಿ ತುಂಬ ಕಷ್ಟಗಳು ಇರುತ್ತೆ, ಆದರೂ ಎಲ್ಲ ಸಹಿಸ್ಕೊಂಡು. ಅಂದ್ರೆ ಸಾಮಾನ್ಯವಾಗಿ ಮನೆಯ ವಾತಾವರಣದಲ್ಲಿ ಒತ್ತಡಗಳು ಇರ್ತವೆ ಮನೆಯಲ್ಲಿ, ಮತ್ತೆ ಅಕ್ಕನೋ ತಂಗಿಗೆ ಮದುವೆ ಮಾಡೋದು, ಸಾಲಗಳು ಈ ತರ ಇರೋದ್ರಿಂದ ಹೋಗ್ತಾರೆ. ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದಾ? ಇದು ಹೇಗೆ ಇಲ್ಲಿ ಪರಿಚಯ ಇತರಾದ್ರಿ, ಇಲ್ಲಿಗೆ ಹೇಗೆ ಬಂದ್ರಿ ನೀವು? ಇದು ಪರಿಚಯ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಕಾಂಟ್ಯಾಕ್ಟ್ ಇಂದ ನಮಗೆ ಭಾಗ್ಯ ಮೇಡಮ್ ಇಲ್ಲಿ ಕಡ್ಡಿರಾಮಪುರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಇಲ್ಲಿ ನೀವು ಮತ್ತೆ ಕೃಷಿ ಕೆಲಸದಲ್ಲೇ ಇದ್ದೀರಾ? ಹೌದಾ? ಸೊ ಇಲ್ಲಿ ಯಾವ ರೀತಿಯ ಅನುಭವ ನಿಮಗೆ ದಕ್ತು? ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನಾವು ಮನೆಯಲ್ಲಿ ಬೇರೆ ಬೇರೆ ಔಷಧಗಳು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಬಳಸ್ತೀವಿ ಸರ್, ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಇಲ್ಲೆಲ್ಲ ನಾವು ಆರ್ಗಾನಿಕ್ ಆಗಿ ಮಾಡ್ತಾ ಇದ್ದೀವಿ ಸರ್. ಈಗ ನಾನು ಇಲ್ಲಿ ಕೇಳಿದ ಹಾಗೆ ಸಾವಯವದ ಕೆಲವೊಂದು ಒಳಸುರಿಗಳಾಗಿರ್ಬೋದು, ಔಷಧಿಗಳ ಬಳಕೆ ಮಾಡೋದಾಗಿರ್ಬೋದು, ಇವನ್ನೆಲ್ಲ ನೀವೇ ಸಿದ್ಧ ಮಾಡ್ಕೊಳ್ತಿದ್ದೀರಾ? ಸಾಮಾನ್ಯವಾಗಿ ನೀವು ಯಾವ್ಯಾವ ಔಷಧಿಗಳನ್ನ ಸಿದ್ಧ ಮಾಡ್ಕೊಳ್ತಿದ್ದೀರಿ? ನಾವು ಜೀವಾಮೃತ, ವೈಎನ್ ದ್ರಾವಣ ಅಂತ, ನೆಲಗೆ ನೆರಿ ಮತ್ತೆ ಎರಿ ಪುಚ್ಚಿ ಅಂತ ಇದೊಂದು ದ್ರಾವಣ, ಮತ್ತೆ ಅಲ್ವೇರಾ ಗಂಟೆ ಹೂವು ಅದೊಂದು ದ್ರಾವಣ, ಬೇವಿನ ಎಲೆ ಮತ್ತು ಮದುಗುಣಿಕೆ, ಈ ತರ ಮೂರು ಐಟಮ್ ದ್ರಾವಣಗಳನ್ನು ಮಾಡ್ಕೊಳ್ತೀವಿ. ಅದರ ಜೊತೆಗೆ ಡಿಕಾಂಪೋಸರು, ಜೀವಾಮೃತ ಈ ತರ ಮಾಡ್ಕೊಳ್ತೀವಿ ಸರ್. ಈಗ ವೈಎನ್ ದ್ರಾವಣ ಅಂದ್ರಿ, ಹೌದಲ್ವಾ? ಅದು ಏನದು, ಯಾವುದಕ್ಕೆ ಬಳಕೆ ಆಗ್ತದೆ, ಮತ್ತೆ ಅದನ್ನು ಹೇಗೆ ಸಿದ್ಧ ಮಾಡ್ತೀರಿ ಸರ್? ಇದು ಎರೆಪುಚ್ಚಿ ಮತ್ತು ನೆಲ ನೆಲ್ಲೇರಿ ಅಂತ ಬರುತ್ತೆ, ಅದು ಬೆಟ್ಟ ಗುಡ್ಡದಲ್ಲಿ ಸಿಗುವ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಿಗುವಂತದ್ದು. ತಗೊಂಬಂದು ನಾವು ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ 10 ಲೀಟರ್ ಹಸು ಗಂಜಲ ಹಾಕಿ ನಾವು ಸಿದ್ಧ ಮಾಡ್ತೀವಿ ಸರ್. ಅದು 7 ದಿನ ಆದ ನಂತರ ಹೂವು ಯಾವುದು ಹೂವು ಬಿಟ್ಟಿರುತ್ತೋ ಅದರ ಮೇಲೆ ನಾವು ಸ್ಪ್ರೇ ಮಾಡ್ತೀವಿ ಸರ್. ಹೂ ಬಿಟ್ಟಾದ್ಮೇಲೆ, ಹೂ ಬರೋಕ್ಕಿಂತ ಹೊಡೆಯೋ ದ್ರಾವಣನೇ ಬೇರೆ, ಇದು ಹೂ ಬಂದ್ಮೇಲೆ ಸರ್ ಇದು ಹೊಡೆಯೋದು. ವೈಯನ್ ದ್ರಾವಣ ಬರೋದು ಹೂ ಬಿಟ್ಟ ಮೇಲೆ, ಯಾವುದೇ ಬೆಳೆಗಾದ್ರೆ ಹಾಕ್ಬೋದು ಇದು? ಹೌದು ಸರ್. ಸಣ್ಣ ಸಣ್ಣ ಸೊಳ್ಳೆ ತರ ಹುಳಗಳು ಬಂದಿರುತ್ತೆ, ವೈರಸ್ ತರ ಹುಳ ಜೇಡು ಆ ತರ ಕುಂತಿರುತ್ತಲ್ಲ ಸರ್, ಇದನ್ನ ಸ್ಪ್ರೇ ಮಾಡಿದ್ರೆ 3-4 ದಿನದಲ್ಲೇ ಕಂಟ್ರೋಲ್ ಆಗಿರುತ್ತೆ. ಡಿಕಾಂಪೋಸರ್ ಅನ್ನ ನಾವು ಸಿದ್ಧಗಂಗಾ ಮಠದಲ್ಲಿ ಸಣ್ಣ ಒಂದು ಡಬ್ಬಿ ಬರುತ್ತೆ, 20 ರೂಪಾಯಿ ಡಬ್ಬಿ ಸರ್, ಅದು ಮತ್ತೆ ಬೆಲ್ಲ ದ್ವಿದಳ ಧಾನ್ಯದ ಯಾವಾದ್ರೂ ಇಟ್ಟು ಈ ತರನು ಮಾಡ್ಬೋದು ಸರ್. ಇದನ್ನ 7 ದಿನ ಆದ್ಮೇಲೆ ನಾವು ಭತ್ತಕ್ಕೆ ಹಾಕೋದು ಸರ್, ನೀರಲ್ಲಿ ಬಿಡೋದು. ಡಿಕಾಂಪೋಸರ್ ಭತ್ತಕ್ಕೆ ಮಾತ್ರ ಬಳಕೆ ಮಾಡೋದಾ? ಎಲ್ಲದಕ್ಕೂ ಬರುತ್ತೆ ಸರ್. ಯಾವುದೇ ಬೆಳೆ ಏನು ಮಾಡುತ್ತೆ ಇದು? ಬೆಳಿಗ್ಗೆ ಇಂಪ್ರೂವ್ಮೆಂಟು ಸರ್, ಗ್ರೋತ್ ಆಗುತ್ತೆ ಬೇಗ, ಸಸ್ಯ ಬೆಳವಣಿಗೆ ಆಗುತ್ತೆ ಸರ್. ಇದನ್ನ ಯಾವ ಹಂತದಲ್ಲಿ ಸಿಂಪರಣೆ ಮಾಡಬೇಕು, ಹೇಗೆ ಸಿಂಪರಣೆ ಮಾಡಬೇಕು ಸರ್? ಇದು ನಾಟಿ ಮಾಡಿದ 15 ದಿನದಿಂದನೂ ಪ್ರತಿ 15 ದಿನಕ್ಕೆ ರಿಪೀಟ್ ಮಾಡ್ಕೊಳ್ತಾ ಹೋಗ್ಬೋದು ಸರ್. ಎಷ್ಟು ಹಂತದವರೆಗೆ ಮಾಡಬೇಕು ಸರ್? ಒಂದು ಹಂತಕ್ಕೆ ಬೆಳೆ ಬರುತ್ತಲ್ಲ ಆ ಹಂತ ತನಕ ಹಾಕ್ಬೋದು ಸರ್. ಇದು ಮತ್ತೆ ಜೀವಾಮೃತ, ಜೀವಾಮೃತ ಒಂದ್ ಟೈಮು, ನೆಕ್ಸ್ಟ್ ಡಿಕಾಂಪೋಸರು, ನೆಕ್ಸ್ಟ್ ಜೀವಾಮೃತ, ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೋದು. ಅದೊಂದ್ಸಲ ಇದೊಂದ್ಸಲ ಅಂದ್ರೆ ಒಂದು ದ್ರಾವಣ ಒಂದು ತಿಂಗಳಿಗೆ ಮತ್ತೆ ರಿಪೀಟ್ ಆಗ್ತದೆ? ರಿಪೀಟ್ ಆಗುತ್ತೆ. ಮತ್ತೆ ಬೇರೆ ಯಾವ ದ್ರಾವಣಗಳನ್ನ ಸಿದ್ಧ ಮಾಡ್ತಿದ್ರಿ ಇಲ್ಲಿ ನೀವು? ಬೇರೆ ದ್ರಾವಣ ಅಂದ್ರೆ ಅಲವೇರಾ ಮತ್ತೆ ಗಂಟೆ ಹೂವು ಸರ್. ಅಲವೇರಾ ಮತ್ತು ಗಂಟೆ ಹೂವನ್ನ ಬಳಕೆ ಮಾಡಿಕೊಂಡು ದ್ರಾವಣ ಮಾಡ್ತಿದ್ರೆ ಇದರಿಂದ ಬೆಳಗ್ಗೆ ಏನ್ ಲಾಭ? ಅಲ್ವೇರಾ ಮತ್ತು ಗಂಟೆ ಹೂವನ್ನ ತುಂಬಾ ಜಜ್ಜಿ ಬಿಟ್ಟು 10 ಲೀಟರ್ ಗಂಜಲ ಮತ್ತು 200 ಲೀಟರ್ ನೀರಿನಲ್ಲಿ ಹಾಕಿ 7 ದಿನದ ನಂತರ ನಾಟಿ ಮಾಡಿ 15 ದಿನಕ್ಕೆ ಸ್ಪ್ರೇ ಮಾಡೋದು. ಯಾವುದೇ ಬೆಳೆ ಹಾಕಿ ಇದ ಮೇಲೆ 15 ದಿನಕ್ಕೆ ಸ್ಪ್ರೇ ಮಾಡಿದ್ರೆ ಯಾವುದೇ ವೈರಸ್ ಹಾಕೋದಿಲ್ಲ. ಇದಕ್ಕಿಂತ ಮುಂಚೆ ನಾವು ಬೀಜಾಮೃತ ಮಾಡ್ಕೊಳ್ತೀವಿ ಸರ್. ಬೀಜಾಮೃತ ಅಂದ್ರೆ ಏನದು, ಅದನ್ನ ಹೇಗೆ ಬಳಕೆ ಮಾಡೋದು? ನಾವು ಬೀಜನ ಮೊದಲಿಗೆ ಸಗಣಿ ಮತ್ತೆ ಸುಣ್ಣ ಮತ್ತು ಗಂಜಲ ಹಾಕಿ ಭತ್ತನ ನೆನೆ ಹಾಕಿ ಅದರಲ್ಲಿ ನೆನೆ ಹಾಕ್ತೀವಿ ಸರ್. ಅಂದರೆ ಇದು ಸಾವಯವ ಬೀಜೋಪಚಾರ? ಸಾವಯವ ಬೀಜೋಪಚಾರ ಸರ್ ಇದು. ಸೊ ಇದರಿಂದ ಬೆಳೆಗೆ ಉತ್ತಮ ಯಾವುದೇ ರೋಗ ವೈರಸ್ಸು ತುಂಬಾ ಕಡಿಮೆ ಸರ್. ನಮ್ಮ ಭತ್ತಕ್ಕೆ ಸಾಮಾನ್ಯವಾಗಿ ಯಾವುದೇ ರೋಗಗಳು ಬಂದಿಲ್ಲ. ಈಗ ನೀವು ಸಾವಯವದಲ್ಲಿ ಎಷ್ಟು ವರ್ಷಗಳಿಂದ ಭತ್ತ ಬೆಳೀತಾ ಇದ್ದಾರೆ? 4 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಯಾವುದೇ ರೋಗಗಳು ಬಂದಿಲ್ಲ? ಯಾವ್ಯಾವ ರೋಗ ಬಂದಿಲ್ಲ ಸರ್. ಒಂದು ಹುಳ ಸಮೇತ ಕಂಡಿಲ್ಲ. ನಾವು ಸ್ಪ್ರೇ ಮಾಡ್ಬೇಕಾ ಅಂತೇಳಿ ನಾವು ಸ್ಪ್ರೇ ಮಾಡ್ತೀವಿ. ಭತ್ತಕ್ಕೆ 2 ಟೈಮ್ ಸ್ಪ್ರೇ ಮಾಡಿದ್ದೀನಿ ದ್ರಾವಣ. ಜೀವಾಮೃತ ಡಿಕಂಪೋಸರ್ ಹಾಕಿನೇ ಬೆಳೆಸಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಗೊಬ್ಬರ ಹಾಕಿದ್ದೀನಿ. ಇಷ್ಟೇ ಮಾಡಿರೋ ಸರ್. ಈಗ ಇದ್ರ ಜೊತೆಗೆ ಮತ್ತೆ ಯಾವ ದ್ರಾವಣಗಳನ್ನ ನೀವು ಸಿದ್ಧ ಮಾಡ್ತೀರಿ? ಇನ್ನೊಂದು ಮಧುಗುಣಿಕೆ ಮತ್ತು ಬೇವಿನ ಎಲೆ ಗೊಬ್ಬರ ಸರ್. ಅದು ಕೂಡ ಅದನ್ನು ತುಂಬಾ ಜಜ್ ಬಿಟ್ಟು ಅದು 7 ದಿನ ಆದ್ಮೇಲೆ ಅದನ್ನು ಸ್ಪ್ರೇ ಮಾಡೋದು ಸರ್. ಇದು ಅಲೋವೆರಾ ಮತ್ತು ಮಧುಗುಣಿಕೆ ಮತ್ತು ಬೇವಿನ ಇದೆಯಲ್ಲ ಸರ್, ಇದು ಹೂವು ಬಿಡೋಕ್ಕಿಂತ ಮುಂಚೆನೆ ನಾವು ಸ್ಪ್ರೇ ಮಾಡ್ತೀವಿ. ಹೂ ಬಿಡೋದಕ್ಕಿಂತ ಮುಂಚೆ ಹೂವು ಬಿಟ್ಟಾದ್ಮೇಲೆ ಹೂವಿನ ದ್ರಾವಣ ಬಳಸ್ತೀವಿ ಸರ್. ಸೊ ಇವೆಲ್ಲ ದ್ರಾವಣಗಳು ಯಾವುದೇ ಬೆಳೆಗಾದರೂ ಸಹಿತ ಉಪಯೋಗ ಬರ್ತವೆ? ಹೌದು ಸರ್, ಯಾವುದೇ ಬೆಳೆ ಆದರೂ ಉಪಯೋಗ ಬರುತ್ತೆ. ನಿಮ್ಮ ಮನೆಯಲ್ಲಿ ಸಾವಯವ ಕೃಷಿಯ ಅನುಭವ ಇರಲಿಲ್ಲ? ಹೌದು ಸರ್, ಇರಲಿಲ್ಲ ಸರ್. ಇಲ್ಲಿ ಬಂದು ಈ ಸಾವಯವ ಕೃಷಿಯಲ್ಲಿ ತೊಡಕೊಂಡಿದ್ದೀರಿ, ಆದರೆ ಇದಕ್ಕೊಂದು ತರಬೇತಿ ಅಂತ ಜ್ಞಾನ ಅಂತ ಬೇಕಲ್ವಾ? ಅದನ್ನು ಹೇಗೆ ತೊಗೊಂಡ್ರಿ, ಎಲ್ಲಿಂದ ತೊಗೊಂಡ್ರಿ? ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸರ್. ಇಲ್ಲಿ ಭಾಗ್ಯಲಕ್ಷ್ಮಿ ಮೇಡಮ್ ಹತ್ರ ಬಂದಾಗ ನಮಗೆ ಭಾಗ್ಯ ಮೇಡಮ್ ಮತ್ತು ವಿಜಯ್ ಸರ್, ನಾಗೇಶಣ್ಣ ಇವರೆಲ್ಲ ನಮಗೆ ಹೇಳಿಕೊಟ್ರು ಯಾವ ಔಷಧ ಹೆಂಗೆ ಹೊಡಿಬೇಕು, ಯಾವ ದ್ರಾವಣ ಹೆಂಗೆ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳಿದರು ಸರ್. ವಿಜಯ್ ಸರ್ ಕ್ಲಾಸಸ್ ತುಂಬ ಕೇಳಿದ್ದೀನಿ ಸರ್, ಹಂಗಾಗಿ ನನಗೆ ಅನುಭವ ಬಂದಿದೆ ಸರ್. ಅಂದರೆ ಇಲ್ಲಿ ನಿಮಗೆ ನಿರಂತರ ಈ ಕೃಷಿ ತರಬೇತಿ ತರಗತಿಗಳೆಲ್ಲ ನಡೀತಾ ಇರ್ತಾವ? ಹಾಂ ಸರ್, ನಡೀತಾ ಇರುತ್ತೆ. ಸರಿ, ಈಗ ನೀವು ವಿಶೇಷವಾಗಿ 4 ವರ್ಷಗಳಿಂದ ಭತ್ತ ಬೆಳೀತಾ ಇದ್ರಿ ಇಲ್ಲಿ, ಹೌದಲ್ವಾ? ಯಾವ ತಳಿ ಭತ್ತವನ್ನು ಬೆಳೀತಾ ಇದ್ರಿ ಸರ್? ಸೋನಾ, ಕೆಂಪಕ್ಕಿ ಈ ಥರ ಬೆಳೆಸ್ತಾ ಇದ್ದೀವಿ ಸರ್. ಈರುಳ್ಳಿ, ಬೆಳ್ಳುಳ್ಳಿ, ಜೋಳ, ಸೂರ್ಯಕಾಂತಿ, ಗೋಧಿ ಇವೆಲ್ಲವೂ ಸಾವಯವದಲ್ಲೇ ಬೆಳೀತಾ ಇದ್ರಿ? ಹೌದು. ಈಗ ಸಾಮಾನ್ಯವಾಗಿ ರೈತರು ಸಾವಯವ ಕೃಷಿಯಿಂದ ಬೆಳೆಯುವಂಥ ಬೆಳೆಗಳಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಸಾಮಾನ್ಯವಾಗಿ ಜನ ಹೇಳ್ತಾರೆ, ಇದು ನೀವು ಕಂಡುಕೊಂಡಂಗೆ ಹೇಗಿದೆ ಸರ್? ಅವರು 1 ಎಕರೆಯಲ್ಲಿ 40 ಚೀಲ ಬೆಳೀತಾರೆ ಸರ್, 40-42 ಚೀಲ ಬೆಳೀತಾರೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಬಳಕೆಯಿಂದ. ನಮ್ಮ ಸಾವಯವದಲ್ಲೂ ಕೂಡ ಬರುತ್ತಲ್ಲ ಸರ್, 35 ಬರುತ್ತೆ, 40-46, ಕೆಲವೊಂದ್ಸಲಿ ಅವ್ರಿಗಿಂತ ಜಾಸ್ತಿನೇ ಬೆಳೆದಿರುತ್ತೆ. ಹೌದು ಸರ್. ಈ ಸಾವಯವ ಕೃಷಿ ಮಾಡೋರು ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ ಸಾಮಾನ್ಯವಾಗಿ? ಕಳೆ ಸರ್, ತುಂಬಾ ಕಳೆ. ನಾವು ಯಾವುದೇ ಕಳೆನಾಶಕ ಸ್ಪ್ರೇ ಮಾಡೋದಿಲ್ಲ, ಮನುಷ್ಯರಿಂದನೇ ತಗ್ಸೋದ್ರಿಂದ ಅದಂತು ತುಂಬಾ ಇದಾಗುತ್ತೆ, ಸ್ವಲ್ಪ ಸಮಸ್ಯೆ ಅನ್ಸುತ್ತೆ. ಈಗ ಸಾವಯವದಲ್ಲಿ ಏನಾದರೂ ಕಳೆನಾಶಕ ತಯಾರು ಮಾಡಲಿಕ್ಕೆ ಆ ಥರದ ಏನು ಪ್ರಯೋಗ ಮಾಡಿದ್ದೀರಾ? ಪ್ರಯೋಗ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಬೆಳೆಗಳಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ನಾವು ಪ್ರಯೋಗ ಮಾಡ್ತಾನೆ ಇದ್ದೀವಿ. ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ನಾವು ಪ್ರಯೋಗ ಮಾಡಿದ್ವಿ ಸರ್, ಈರುಳ್ಳಿಯಲ್ಲಿ, ಬೆಳ್ಳುಳ್ಳಿಯಲ್ಲಿ. ಸ್ವಲ್ಪ ಅವಕ್ಕೆ ಸ್ವಲ್ಪ ಮಟ್ಟಿಗೆ ವೈಟ್ ವೈಟ್ ಆಗೋದು, ಸ್ವಲ್ಪ ಮಟ್ಟಿಗೆ ಬೆಳೆಗೆ ತೊಂದರೆ ಆಯಿತು ಸರ್. ಸೊ ಹಾಗೆ ಕೈ ಬಿಟ್ಟಿದ್ರೆ ಅಂದರೆ ಈಗ ಕಳೆನಾಶಕಕ್ಕೆ ಸಾವಯವದಲ್ಲಿ ಪರಿಹಾರ ಇದೆಯಾ ಇಲ್ಲನಾ? ಇದೆ ಸರ್, ನಾವು ಅದನ್ನು ಹುಡ್ಕೋಬೇಕು ಸರ್, ಯಾವ ಥರ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಹುಡ್ಕೋಬೇಕು ಸರ್, ಯಾವ ಬೆಳೆಗೆ ಯಾವ ಕಳೆನಾಶಕ ಸ್ಪ್ರೇ ಮಾಡಬೇಕು ನಾವು ಹುಡ್ಕೋಬೇಕು ಸರ್. ಕೃಷ್ಣ ನಾಯ್ಕ್, ನೀವು ಇದರ ಜೊತೆಗೆ BA ಓದಿದಿರಿ ಮತ್ತು ಡಿಪ್ಲೊಮೋ ನಾಟಕ ಕಲೆಯನ್ನು ಕಲ್ತಿದ್ದೀರಿ, ಆ ಅಭಿರುಚಿ ಹೇಗೆ ಬಂತು? ನಾವು ಡಿಪ್ಲೊಮೋ ಇನ್ ಡ್ರಾಮಾ ಮಾಡಿದ್ದು ಕುಂದಾಪುರದಲ್ಲಿ ಸರ್, 10 ಮಂತ್ಸ್ ಕೋರ್ಸ್ ಅದು. ಅಲ್ಲಿ ಒಂದು 5-6 ನಾಟಕ ಮಾಡಿದೆ ಸರ್, ಅಲ್ಲಿನೂ ಚೆನ್ನಾಗೇ ಇತ್ತು ಸರ್. ಅದರಲ್ಲೂ ಒಂದು ಜೀವನ ರೂಪಿಸ್ಕೋಬೋದಾಯಿತು ನನಗೆ, ಯಾಕೋ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. PUC ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ, ಅದಾದ್ಮೇಲೆ ನೆಕ್ಸ್ಟ್ BA ಮಾಡಿದೆ ಚಿತ್ರದುರ್ಗದಲ್ಲಿ. BA ಮಾಡಿಕೊಂಡು ಪೊಲೀಸ್ ಅದು ಇದು ಸೀಟ್ ಎಕ್ಸಾಮ್ ಬರೀಲಿಕ್ಕೆ ಟ್ರೈ ಮಾಡಿದೆ, ಯಾವುದೇ ಆಗ್ತಾ ಇರಲಿಲ್ಲ. ಮನೆಯಲ್ಲಿದ್ದು ಏನು ಮಾಡೋದು ಅಂಥೇಳಿ ಬೆಂಗಳೂರು, ಚಿತ್ರದುರ್ಗ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಆಮೇಲೆ ಈ ಕಡೆ ಬಂದ್ರಿ? ಆಮೇಲೆ ನಾನು ಈ ಮೇಡಮ್ ಹಿಂಗೆ ಹೇಳಿದರು, ಈ ಕಡೆ ಬಂದೆ ಸರ್. ಈಗ ನಿಮಗೆ ಈ ಕೃಷಿಯ ಕೆಲಸ ಅನ್ನೋದು ತೃಪ್ತಿ ಇದೆಯಾ? ತುಂಬಾ ತೃಪ್ತಿ ಇದೆ ಸರ್, ತುಂಬಾ ಖುಷಿ. ಈಗ ನೀವು ಇಲ್ಲಿ ಒಂದು ಬೇರೆಯವರ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ, ಬೇರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಈಗ ಇಲ್ಲೆಲ್ಲ ನೀವು ಸಾವಯವದ ಅನುಭವವನ್ನು ಪಡ್ಕೊಂಡಿದ್ದೀರಿ, ಇದು ಒಂದು ರೀತಿ ಖರ್ಚಿಲ್ಲದೆ ನಮಗೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನೇ ಬಳಕೆ ಮಾಡಿಕೊಂಡು ವಿವಿಧ ದ್ರಾವಣಗಳನ್ನ ಬಳಕೆ ಮಾಡಿಕೊಂಡು ಬೆಳೆಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಕೊಡೋದಕ್ಕೆ ಅದಕ್ಕೆಲ್ಲ ಏನೆಲ್ಲ ದ್ರಾವಣಗಳನ್ನ ಬಳಕೆ ಮಾಡ್ತಾ ಇದ್ರಿ. ಈಗ ನಿಮ್ಮ ತಂದೆಯವರು, ನಿಮ್ಮದು ಹೊಲ ಇದೆ ಅಲ್ಲೆಲ್ಲ, ಈ ಅನುಭವವನ್ನ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀರ ಈಗ, ಅಥವಾ ಶುರು ಮಾಡಿದ್ರ, ಅಥವಾ ಮುಂದೆ ಏನಾದರೂ ಮಾಡಬೇಕಾ, ಹೇಗೆ? ನಾನು ನಮ್ಮ ಅಪ್ಪಾಜಿಗೆ ಹೇಳ್ತಾನೆ ಇದ್ದೆ ಸರ್, ಈ ಥರ ಮಾಡಿ, ಈ ಔಷಧನ ಹಿಂಗೆ ಮಾಡಿ, ಚೆನ್ನಾಗಿ ಬರುತ್ತೆ, ದುಡ್ಡು ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ. ನಾನು ಕಳೆದ 3 ವರ್ಷದಿಂದ ಹೇಳ್ತಾ ಇದ್ದೆ, ಅವರು ಕೇಳ್ತಾ ಇರ್ಲಿಲ್ಲ ಸರ್. ಈ ತರ ನಾವು ಬೇಡ, ನೀನ್ ಏನಾದ್ರು ಮಾಡ್ಕೋ, ನಮಗೆ ಹೇಳ್ಬೇಡ, ನಾವು ಮಾಡ್ಕೋತೀವಿ, ನಮ್ಗೆ ಗೊತ್ತಿದೆ ಅನ್ನೋ ಮಟ್ಟ ಇದ್ರು. ಈ ವರ್ಷ ಅವರು ನಾನು ಹೇಳೋದನ್ನ ಕೇಳಿಕೊಂಡು ಅವರು ಪ್ರಯೋಗ, ಸುಮಾರು ಪ್ರಯೋಗಗಳನ್ನು, ಡಿಕಾಂಪೋಸರ್, ಜೀವಾಮೃತ, ಬೇರೆ ಬೇರೆ ದ್ರಾವಣಗಳನ್ನು ಮಾಡಿಕೊಂಡು ಪ್ರಯೋಗ ಮಾಡ್ತಾ ಇದ್ದೆ. ಈಗ ಏನಂತಿದ್ರೆ ನಿಮ್ಮ ಅನುಭವನ ಚೆನ್ನಾಗಿದೆ. ಮತ್ತೆ ನಾನು ಜೀವಾಮೃತ ಡಿಕಾಂಪೋಸರ್ ಹಾಕಿದ್ದೆ ಸರ್, ಒಂದೆರಡು ಟೈಮ್ ಅವ್ರು ಸ್ಪ್ರೇ ಮಾಡಿದ್ರು, ಚೆನ್ನಾಗಿ ಬೆಳೆದಿದೆ ಗಿಡ, ಬೆಳೆದಿದ್ದಕ್ಕೆ ಚೆನ್ನಾಗಿ ಬಂದಿದೆ, ಏನಾಗಿದೆ ಗೊತ್ತಿಲ್ಲ, ಒಟ್ಟು ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಸರ್. ನೀವು ಹೋಗಿ ಅಪ್ಲೈ ಮಾಡಿಸಿದ್ರ ಅಥವಾ ಅವರೇ? ನಾನು ಊರಿಗೆ ಹೋಗಿ ನಾನು ಎಲ್ಲ ರೆಡಿ ಮಾಡಿ ಹೇಳಿದ್ದೆ ಸರ್, 7 ದಿನ ಆದ್ಮೇಲೆ ಇದನ್ನು ಹಾಕಿ ನೀರಲ್ಲಿ ಬಿಡಿ ಅಂತ ಹೇಳಿದೆ, ನೀರಲ್ಲಿ ಬಿಟ್ಟಿದ್ದಾರೆ. ಅಲ್ಲೇ ದ್ರಾವಣಗಳನ್ನ ತಯಾರು ಮಾಡಿದ್ ಹೇಳ್ಕೊಟ್ಟಿದ್ರ? ಹೇಳಿದ್ದೀನಿ ಸರ್. ಮಾಡ್ಕೊಟ್ಟಿದ್ರ? ಮಾಡ್ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಖುಷಿಯಾಗಿದೆಯಾ ನಿಮ್ಮ ಬಗ್ಗೆ? ನನ್ನ ಬಗ್ಗೆ ಇವಾಗ ಖುಷಿ ಇದೆ ಸರ್. ಸಾಮಾನ್ಯವಾಗಿ ನಿಮ್ಮ ತಂದೆಯವರ ಸಮಾನರು ಯಾರ್ಯಾರಿದ್ದಾರೆ ಅವರೆಲ್ಲ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ. ಈಗ ನಾನು ಗಮನಿಸಿದಾಗೆ ಯುವಕರಿಗೆ ಸಾವಯವದ ಕೃಷಿ ಕಡೆಗೆ ಏನೋ ಒಂದು ಕಡೆಗೆ ಒಲವು ಬರ್ತಾ ಇದೆ, ಬರ್ತಾ ಇದೆ. ಆದರೆ ಅವ್ರ ಕುಟುಂಬದಲ್ಲಿ ಅವ್ರ ತಂದೆ ತಾಯಿಗಳನ್ನು ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಹೌದು, ಹೌದಲ್ವಾ? ಈ ಥರದ ಸಮಸ್ಯೆ ಬಂದಾಗೆ ನಿಮಗೆ ಕುಟುಂಬದಲ್ಲಿ ನೀವು ಯಾವ ಥರ ಫೀಲ್ ಮಾಡಿದ್ರಿ? ಅವ್ರನ್ನ ಸಮಜಾಯಿಸೋದಕ್ಕೆ ಅಥವಾ ಅವ್ರಿಗೆ ತಿಳುವಳಿಕೆ ಹೇಳೋದಕ್ಕೆ ಎಷ್ಟು ಸಮಯ ತೊಗೊಂಡ್ರಿ? 3 ವರ್ಷ ತೊಗೊಂಡಿದ್ ಸರ್. ಈಗಲೂ ಕೆಲವೊಬ್ರು ನನ್ನ ಮಾತು ಕೇಳೋದಿಲ್ಲ, ನಮ್ಮ ಚಿಕ್ಕಪ್ಪರು ಸರ್, ನಾನು ಸಾವಯವ ಕೃಷಿ ಮಾಡ್ತಿದ್ದೀನಿ ಅಂದರು, ಅವರು ನಾನು ಹೇಳ್ತಿರ್ತೀನಿ ಈ ಥರ ಇದನ್ನು ಮಾಡಬೇಕು ಅಂತ, ಯಾವುದೇ ರೋಗ ಬಂದಾಗ ಅದು ನೋಡಿಬಿಟ್ಟು ಇದನ್ನು ಹಿಂಗೆ ಹೊಡೆದ್ರೆ ಸರಿಯಾಗುತ್ತೆ ಚಿಕ್ಕಪ್ಪ ಅಂದಾಗ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ ಸರ್. ಹಂಗಾಗಿ ನಾನು ಕೆಲವೊಂದು ಸರಿ ಹೇಳ್ತೀನಿ, ಕೇಳೋ ಪರಿಸ್ಥಿತಿ ಇರಿದಾಗ ನಾನು ಸುಮ್ಮನೆ ಬಂದ್ಬಿಡ್ತೀನಿ. ನೋಡಿ, ನಂದು ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ಅವ್ರು ಮಾಡ್ತಾ ಇದ್ದಾರೆ ಸರ್ ಇತ್ತೀಚೆಗೆ. ಈಗ ನಿಮ್ಮ ತಂದೆಯವರು ರಿಸಲ್ಟ್ ನೋಡಿಕೊಂಡು ಅಕ್ಕಪಕ್ಕದವರು ಏನಂತ ಇದ್ದಾರೆ, ಏನಾದರೂ ಮಾಹಿತಿ ಬಂದಿದೆಯಾ? ಹೌದು ಸರ್, ನಮ್ಮ ಚಿಕ್ಕಪ್ಪ ಇನ್ನೊಬ್ರು ಡ್ರಮ್ಮಲ್ಲಿ ಸಗಣಿ ಹಾಕೊಂಡ್ಬಿಟ್ಟು ಇದು ಮಾಡಿದ್ದಾರೆ ಸರ್. ಅವರು ಶುರು ಮಾಡಿದ್ದಾರೆ ಮತ್ತೆ ಡಿಕಾಂಪೋಸರ್ ಎಲ್ಲ ಆನ್ಲೈನಲ್ಲಿ ತಗೊಂಡು ಅವರು ಹಾಕಿದ್ದಾರೆ ಸರ್. ಹಾಕ್ತಾ ಇದ್ದಾರೆ. ಅಂದರೆ ಈಗ ಒಂದು ಕಡೆಯಿಂದ ಈ ಯುವಕರೇ ಸಾವಯವ ಕೃಷಿಯನ್ನು ಮೆಲ್ಲಕ್ಕೆ ಅಪ್ಲೈ ಮಾಡಿಸ್ತಾ ಇದ್ದಾರೆ. ಹೌದು ಸರ್. ಹೌದಾ? ನಿಧಾನಗತಿಯಲ್ಲಾದರೂ ಸಹಿತ ಅಪ್ಲೈ ಆಗ್ತಾ ಇದೆ. ಹೆಚ್ಚು ವಿಳಂಬ ಕಾಲ ಸಮಯ ತೆಗೆದುಕೊಂಡ್ರೂ ಸಹಿತ ಜನರನ್ನ ಪರಿವರ್ತನೆ ಮಾಡಬಹುದು. ಹೌದು, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇರತಕ್ಕಂತ ರೈತರನ್ನ ಬದಲಾಯಿಸಬಹುದು. ಖರ್ಚೇ ಇರಲ್ವಲ್ಲ, ದುಡ್ಡು ಏನೇ ಹೆಚ್ಚು ಖರ್ಚಾಗಲ್ಲ. ಹೌದು. ಸರಿ ಕೃಷ್ಣ ನಾಯ್ಕ್, ಈಗ ನೀವು ಅದೇ ಈ ನಾಟಕದ ತರಬೇತಿ ಬಗ್ಗೆ ಏನು ಹೇಳಿಲ್ಲ, ನೀವು ನಾಟಕದ ಆಸಕ್ತಿ ನಿಮ್ಗಿತ್ತಾ ಅಥವಾ ಸುಮ್ಮನೆ ಯಾವುದೋ ಒತ್ತಡಕ್ಕೆ ಹೋದ್ರೆ ಹೇಗೆ? ಸರ್, ನನಗೆ ನಿಜ ಒಂದು ಅಷ್ಟು ಏನು ಇಂಟ್ರೆಸ್ಟ್ ಇರಲಿಲ್ಲ ಸರ್. ನಾನು ಬಿ ಎಲ್ಲಿ ಸ್ವಲ್ಪ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದೆ, ಸಪ್ಲಿಮೆಂಟರಿ ಪಾಸ್ ಆದೆ, ಬಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡವಾಗ ನಾನು ಹೋಗಿದ್ದೆ ಸರ್, 10 ಮಂತ್ಸ್ ನೋಡೋಣ ಹೆಂಗೆ ಕೋರ್ಸು ಅಂತ ಹೋಗಿ ಒಂದು 5-6 ನಾಟಕ ಮಾಡಿದೆ. ಚೆನ್ನಾಗೇ ಮಾಡಿದೆ ಸರ್, ಎಲ್ಲ ಚೆನ್ನಾಗೇ ಬಂತು. ಅದರಲ್ಲೂ ತುಂಬ ಎಂಜಾಯ್ ಎಲ್ಲ ಚೆನ್ನಾಗೇ ಇತ್ತು. ರವೀಂದ್ರನಾಥ್ರವರ ಕಾಲಯಾತ್ರೆ ನಾಟಕ, ಭಾಸ ದೌತ್ಯ, ಈ ಥರ ಬೇರೆ ಬೇರೆ ನಾಟಕಗಳನ್ನು ಮಾಡಿ ಬಂದೆ ಸರ್. ಈಗ ನನಗನ್ಸಿದ ಮಟ್ಟಿಗೆ ನಿಮ್ಮ ಹಾಗೆ ಈ ಸಾವಯವ ಕೃಷಿಯನ್ನು ಚೆನ್ನಾಗಿ ಕಲ್ತಿರೋರು ಇರ್ತಾರಂತ ಇಟ್ಕೊಳ್ಳಿ, ಅವ್ರಿಗೆ ಈಗ ಬೇಡಿಕೆ ಇದೆ ಅನಿಸುತ್ತೆ ಅಲ್ವಾ? ಬೇರೆ ಕಡೆ ಎಲ್ಲ ಕೆಲಸಗಳು ಸಿಗ್ತಾ ಇದ್ದಾವೆ ಅಂತ ಅನಿಸುತ್ತಲ್ವಾ? ತುಂಬಾ ಡಿಮ್ಯಾಂಡ್ ಇದೆ ಸರ್. ಈ ಸಾವಯವ ಕೃಷಿ ಮಾಡಿದವರಿಗಂತೂ ಇನ್ನೂ ತುಂಬಾ ಡಿಮ್ಯಾಂಡ್ ಇದೆ. ಈ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಅವ್ರದೇ ಆದಂಥ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ ಸರ್. ಆ ಗ್ರೂಪಲ್ಲಿ ಕೇಳ್ತಾ ಇರ್ತಾರೆ, ಮೆಸೇಜು, ಫೋನ್ ನಂಬರ್ ಹಾಕೋದು, ನಮಗೆ ರೈತರು ಬೇಕು, ರೈತರು ಬೇಕು ಅಂತ ಅವಾಗವಾಗ ಹಾಕ್ತಾ ಇರ್ತಾರೆ. ನಂಬರ್ ತಗೊಳ್ಳೋದು, ಫೋನ್ ಮಾಡೋದು, ಹಾಸನ, ಮೈಸೂರು, ಬಳ್ಳಾರಿ, ಮಂಗಳೂರು, ಮಂಡ್ಯ, ಸುಮಾರು. ನಾನು ಸುಮ್ಮನೆ ಏನಿರುತ್ತೆ ನೋಡೋಣ ಅಂಥೇಳಿ ಬೇರೆ ಬೇರೆ ಥರನೇ ಹೇಳ್ತಾರೆ. ಕೆಮಿಕಲ್ ಮಾಡಿರೋರು ನಾವು ಈ ಥರ ಸಾವಯವ ಮಾಡಿದ್ದೀವಿ ಅಂದ ಕೂಡಲೇ ಹೌದಾ ಬರ್ರಿ ನಮಗೆ ಬರ್ರಿ ಅಂಥೇಳಿ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಸರ್. ಯುವಕರಿಗೆ ತುಂಬ ಡಿಮ್ಯಾಂಡ್ ಇದೆ ಸರ್ ಈಗಿನ ಈ ಸಾವಯವ ಕೃಷಿಯಲ್ಲಿ. ಅಂದರೆ ಈಗ ಕೃಷಿ ಅನ್ನೋದೊಂದು ಉದ್ಯಮ ಇದೆ, ಅದು ಈಗ ಒಂದು ಕಾರ್ಖಾನೆಗೆ ಕೆಲಸ ಅರಿಸ್ಕೊಂಡು ಹೋಗುವಂಥ ಯುವಕರು, ಹೀಗೆ ಇಲ್ಲಿ ಒಂದು ಕೃಷಿಯನ್ನು ಸಾವಯವ ಕೃಷಿಯನ್ನು ಕಲ್ತಿರ್ತಕ್ಕಂಥ ಯುವಕರು, ಈ ಕೃಷಿ ಉದ್ಯಮದಲ್ಲೂ ಸಹಿತ ಉದ್ಯೋಗ ಅವಕಾಶಗಳಿದ್ದಾವೆ ಹಂಗಾರೆ? ಹೌದು ಸರ್, ತುಂಬಾ ಇದೆ ಸರ್. ಬಿ ಇ ಓದ್ಕೊಂಡು ಅಂಥ ದೊಡ್ಡ ದೊಡ್ಡ ಜಾಬಲ್ಲಿ ಮಾಡ್ತೀವಿ ನಾವು ಅಂಥೇಳಿ ಕನಸು ತೆಗೆಯೋದಕ್ಕಿಂತ ಒಂದು ರೈತನಾಗಿ ನಾವು ಜೀವನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಸರ್. ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ವಾಪಸ್ ಬಂದಿದ್ದಾರೆ ಕೃಷಿ ಕಡೆಗೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಏನೆಲ್ಲ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯುವಕರು ಇದರಲ್ಲಿ ಹಿಂಜರಿಕೆ ಹಾಕೋದು, ಕೀಳಿರ್ಮೆ ಇಟ್ಕೊಳ್ಳೋದು ಬೇಡ ಅನ್ಸುತ್ತೆ. ಹೌದು ಸರ್, ಎಂತೆಂತ ಹೋದವರೇ ವಾಪಸ್ ಬಂದು ನಾವು ರೈತರಿಗೆ ಇಳಿತಿದ್ದಾರೆ ಅಂದಮೇಲೆ ರೈತರಿಗೆ ಯಾಕೆ ಸರ್ ಅವಮಾನ ಮಾಡಬೇಕು? ಇದಕ್ಕಿಂತ ಒಳ್ಳೆ ಇದೇ ಇಲ್ಲ. ನಮ್ಮ ಸ್ವಂತ ಜಮೀನು ಒಂದು ಅರ್ಧ ಎಕರೆನೋ ಖಾಲಿ ಎಕರೆಯಲ್ಲಿ ನಾವು ಜೀವನ ಮಾಡೋದು ಬಹಳ ಮುಖ್ಯ ಸರ್. ಮತ್ತೆ ನಮ್ಮ ಜೀವನ ನಡಿಕೆ ಒಂದು ಒಳ್ಳೆ ಇದು ಸರ್. ಒಂದು 10-15 ವರ್ಷ ಆದ್ರೆ ಈ ರೈತರಿಗೆ ತುಂಬಾನೇ ಡಿಮ್ಯಾಂಡ್ ಆಗುತ್ತೆ. ಇವಾಗಲೇ ಸುಮಾರು ಮಟ್ಟಿಗೆ ಡಿಮ್ಯಾಂಡ್ ಇದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್. ರೈತರು ಬೇಕಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹೌದು ಸರ್, ತುಂಬಾನೇ ಫೇಸ್ಬುಕ್ ಅಲ್ಲಿ ಮಾಡ್ತಾರೆ. ನಾವು ಅದನ್ನ ಸ್ವಲ್ಪ ನೋಡ್ಬಿಟ್ಟು ರೆಸ್ಪಾನ್ಸ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಚೆನ್ನಾಗೇ ಮಾಡ್ತಾರೆ, ಬರ್ರಿ ಅಂತ ತುಂಬಾನೇ ಡಿಮ್ಯಾಂಡ್ ಮಾಡ್ತಾರೆ ಸರ್. ಮೈಸೂರು ಮಂಡ್ಯದವರು, ಹಾಸನ ಇಂಥವ್ರು ತುಂಬಾನೇ. ನಾವು ಇನ್ನು ನಮ್ಮ ಸೈಡು ನಾವು ಏನು ಅಡಿಕೆ ವಿಳ್ಳೆದೆಲೆ ಈ ಥರ ನಮಗೆ ಗೊತ್ತಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ ಬನ್ನಿ, ಒಂದು 2 ತಿಂಗಳು ಹೋದ್ರೆ ಸರಿಯಾಗುತ್ತೆ ಅಂತ ಹೇಳಿ ಸಾವಯವ ಮಾಡಿರಲ್ಲ ಬನ್ನಿ ಅಂತ ಕರೀತಾರೆ ಸರ್. ಅದ್ರ ವಿಶೇಷವಾಗಿ ಸಾವಯವ ಕೃಷಿ ಮಾಡಿದವ್ರಿಗೆ ಬೇಡಿಕೆ ಇದೆ. ಹೌದು ಸರ್, ಆ ಸಾವಯವ ಕೃಷಿ ಅನುಭವ ಇರೋ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಹಿತ ಇದ್ದಾವೆ. ಹೌದು ಸರ್, ನಾವು ಹೆಂಗೆ ನಾವು ಪೊಲೀಸ್ ಇಂಟರ್ವ್ಯೂ ಅದು ಇದು ಅಂತ ಹೇಳ್ತಾರೋ ಈ ಕಡೆ ರೈತರು ಕೂಡ ಒಂದು ಇಂಟರ್ವ್ಯೂ ಮಾಡಿ ತಳೋರು ಇದ್ದಾರೆ ಸರ್. ಹೌದು ಸರ್, ಒಳ್ಳೆಯದು ಕೃಷ್ಣ ನಾಯ್ಕ. ಈಗ ಯುವಕರು ಕೃಷಿ ಅಂದ್ಕೊಳ್ಳೆ ಹಿಂದೇಟಾಕೋದು ಅಥವಾ ಕೀಳರ್ಮೆ ಇಟ್ಕೊಳ್ಳೋದು ಅಗತ್ಯ ಇಲ್ಲ ಅನ್ಸುತ್ತೆ. ಅಗತ್ಯನೇ ಇಲ್ಲ ಸರ್, ಎಲ್ಲ ಸ್ಕಿಲ್ ಥರನೇ ಇದು ಸ್ಕಿಲ್ಲೆ. ಹೌದು ಸರ್, ಇದು ಒಂದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ ಹೇಳ್ತಾರೆ ಸರ್. ಸೊ ಈ ಕೃಷಿಯನ್ನು ಕಲ್ತಿರೋರು ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡೋದನ್ನು ಕಲ್ತಿರೋರಿಗೆ ಇವತ್ತು ಸಾಕಷ್ಟು ಬೇಡಿಕೆ ಇದೆ. ಬೇಡಿಕೆ ತುಂಬಾ ಬೇಡಿಕೆ ಇದೆ ಸರ್. ಈಗ ಮುಂದಿನ ನಿಮ್ಮ ಬದುಕಿನ ಬಗ್ಗೆ ಏನು ತೀರ್ಮಾನ ಮಾಡಿದ್ರಿ? ನನ್ನ ಬದುಕೆ ಕೃಷಿ ಮಾಡಬೇಕು, ಏನಾದರೂ ಮಾಡಬೇಕು, ಕೃಷಿಯಲ್ಲೇ ಮಾಡಬೇಕು. ಈಗ ನಿಮ್ಮಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕೃಷಿ ಭೂಮಿ ಇರ್ತದೆ, ಆದರೆ ಅದನ್ನ ಬಿಟ್ಟು ಎಲ್ಲೋ ಕೆಲಸಕ್ಕೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಅಂಥ ಯುವಕರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲಿ ಇಲ್ಲಿ ಆ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ತಿರುಗಾಡಿ ಆ ಸರ್ಕಾರಿ ನೌಕರಿಗೆ ಈಗಿನ ಕಾಲದಲ್ಲಿ ಒದ್ದಾಡೋದಕ್ಕಿಂತ ಯಾವುದಾದ್ರೂ ಸಣ್ಣ ಒಂದು ಅರ್ಧ ಎಕರೆಯಲ್ಲಿ ಕೆಲಸ ಮಾಡಿಕೊಂಡು ತರಕಾರಿ ಸೊಪ್ಪು ಅದು ಇದು ಹಾಕ್ಕೊಂಡು ಜೀವನ ಮಾಡಿದರೆ ತೃಪ್ತಿಯಾಗಿ ಜೀವನ ಮಾಡ್ತೀವಿ ಸರ್. ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ನಮ್ಮ ಮೇಲೆ ಇನ್ನೊಬ್ರು ಬಂದು ಒತ್ತಡ ಕೊಡೋರು ಇರೋದಿಲ್ಲ, ನೆಮ್ಮದಿಯಾಗಿರ್ತೀವಿ ಸರ್. ಒಳ್ಳೆಯದು ಕೃಷ್ಣ ನಾಯ್ಕ, ಸಾವಯವ ಕೃಷಿಯ ಅನುಭವವನ್ನು ಹಂಚ್ಕೊಂಡ್ರಿ, ನಿಮ್ಮ ಬದುಕಿನ ಅನುಭವಗಳನ್ನು ಹಂಚ್ಕೊಂಡ್ರಿ. ಮತ್ತು ಇವತ್ತು ಯುವಕರು ಕೃಷಿ ಕಡೆ ಬರುವಂಥ ಸನ್ನಿವೇಶಗಳಿಗೆ ಹೆಚ್ಚಾಗ್ತಾ ಇದೆ, ಅದರೊಟ್ಟಿಗೆ ಕೆಲವು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ಈ ಸವಾಲುಗಳನ್ನು ಜನರು ನಿವಾರಣೆ ಮಾಡುವಂಥ ಮನೋಭಾವ ಎಲ್ಲರಲ್ಲೂ ಬರಲಿ, ಕೃಷಿಯನ್ನು ಕೃಷಿಕರ ಮಕ್ಕಳನ್ನು ಎಲ್ಲರೂ ಗೌರವಿಸಲಿ, ಮತ್ತು ನಿಮಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಗೀತೆಗಳು. Thank you.